ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಸೌಜನ್ಯ ಬಿ ಎ, ಸಹಾಯಕ ಪ್ರಾಧ್ಯಾಪಕಿ, ಅನುವಂಶೀಯತೆ ಮತ್ತು ಸಸ್ಯತಳಿ ಅಭಿವೃದ್ಧಿ ಶಾಸ್ತ್ರ ವಿಭಾಗ, ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ, ಶಿವಮೊಗ್ಗ. ಇಂದು ನಾನು ಸಸ್ಯತಳಿಗಳ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆಯ ಕಿರುಪರಿಚಯವನ್ನು ಮಾಡಲಿದ್ದೇನೆ. ಈ ಕಾಯ್ದೆಯು ಕಾನೂನಿನ ಚೌಕಟ್ಟಿನಲ್ಲಿ ಶಾಸನವಾಗಿ March 2005 ಕೇಂದ್ರ ಸರ್ಕಾರದ ಗೆಜೆಟ್ನಲ್ಲಿ ಪ್ರಕಟಣೆಯಾಗಿದೆ. ಈ ಕಾಯ್ದೆಯನ್ನು ಅನುಷ್ಠಾನಗೊಳಿಸುವುದಕ್ಕೆ ರಾಷ್ಟ್ರಮಟ್ಟದಲ್ಲಿ 2 ಸಂಸ್ಥೆಗಳು ರಚನೆಯಾಗಿವೆ. ಇವುಗಳಲ್ಲಿ ಒಂದು ಆಡಳಿತಕ್ಕೆ ಸಂಬಂಧಿಸಿದ್ದು, ಮತ್ತೊಂದು ನ್ಯಾಯ ಕಾನೂನಿಗೆ ಸಂಬಂಧಿಸಿದ್ದು. ಆಡಳಿತ ಸಂಸ್ಥೆಯು ಸಸ್ಯತಳಿಗಳ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರ ಆಗಿದ್ದು, ಕಾನೂನಿಗೆ ಸಂಬಂಧಿಸಿದಂತೆ ಸಸ್ಯತಳಿಗಳ ರಕ್ಷಣೆ ಮತ್ತು ರೈತರ ಹಕ್ಕುಗಳ ನ್ಯಾಯಮಂಡಳಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ರಾಷ್ಟ್ರಮಟ್ಟದಲ್ಲಿ ರಿಜಿಸ್ಟ್ರರ್ ಜನರಲ್ ಅವರಿಗೆ ಕಾಯ್ದೆಯನ್ನು ಅನುಷ್ಠಾನಗೊಳಿಸುವ ಮತ್ತು ತಳಿ ನೋಂದಣಿಗೆ ಒಪ್ಪಿಗೆ ನೀಡುವ ಜವಾಬ್ದಾರಿ ಇರುತ್ತದೆ. ಸಸ್ಯತಳಿಗಳ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆಯನ್ನು ಅರ್ಥಿಸುವಲ್ಲಿ ಮತ್ತು ಅನುಷ್ಠಾನಗೊಳಿಸುವಲ್ಲಿ ಉಂಟಾಗುವ ಕಾನೂನು ಸಂಬಂಧಿಸಿದ ವಿಷಯಗಳನ್ನು ಬಗೆಹರಿಸುವುದು ಈ ನ್ಯಾಯಮಂಡಳಿಯ ಜವಾಬ್ದಾರಿಯಾಗಿರುತ್ತದೆ. ಈಗ ನಾವು ತಿಳಿಯೋಣ ಕಾಯ್ದೆಯ ಮುಖ್ಯ ವೈಶಿಷ್ಟ್ಯಗಳು. ಮೊದಲನೇ ವೈಶಿಷ್ಟ್ಯವೆಂದರೆ ಸಂಶೋಧಕನ ಅಥವಾ ತಳಿ ಸಂವರ್ಧಕನ ಹಕ್ಕುಗಳನ್ನು ಮಾನ್ಯ ಮಾಡುವುದು. ಎರಡನೆಯದು ಹೊಸ ತಳಿಯಿಂದ ಬರುವ ಲಾಭವನ್ನು ತಳಿ ಸಂವರ್ಧಕರು ಮತ್ತು ತಳಿ ವೈವಿಧ್ಯತೆಗೆ ಕಾರಣರಾದ ರೈತ ಅಥವಾ ಬುಡಕಟ್ಟು ಸಮುದಾಯ ಹಂಚಿಕೊಳ್ಳುವುದು. ಮೂರನೇ ವೈಶಿಷ್ಟ್ಯವೇನೆಂದರೆ ತಳಿ ಸಂರಕ್ಷಣೆಯನ್ನು ಉತ್ತೇಜಿಸಲು ರಾಷ್ಟ್ರೀಯ ವಂಶಾಣು ನಿಧಿಯನ್ನು ನಿರ್ಮಿಸುವುದು. ಈಗ ನಾವು ಸಸ್ಯ ತಳಿ ರಕ್ಷಣೆಯ ಮುಖ್ಯ ಉದ್ದೇಶಗಳನ್ನು ತಿಳಿಯೋಣ. ಆಯಾ ದೇಶಗಳಲ್ಲಿ ಅಭಿವೃದ್ಧಿಪಡಿಸಿರುವ ಹೊಸ ಸಸ್ಯ ತಳಿಗಳನ್ನು ಕಾನೂನಿನ ಚೌಕಟ್ಟಿನಲ್ಲಿ ರಕ್ಷಣೆ ಮಾಡಲೇಬೇಕಾಗಿದೆ. ಎರಡನೆಯದು ಸಸ್ಯ ತಳಿಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಸಸ್ಯ ಸಂಪನ್ಮೂಲಗಳನ್ನು ಸಂರಕ್ಷಣೆ ಮತ್ತು ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ರೈತರು ತಲತಲಾಂತರಗಳಿಂದ ಹಲವಾರು ರೀತಿಯಲ್ಲಿ ನೀಡಿರುವ ಕೊಡುಗೆಯನ್ನು ಗುರುತಿಸಿ ಅವರ ಹಕ್ಕುಗಳನ್ನು ಮಾನ್ಯ ಮಾಡುವುದು. ಮೂರನೆಯದು ಕೃಷಿ ಅಭಿವೃದ್ಧಿಯ ದೃಷ್ಟಿಯಿಂದ ಹೊಸ ತಳಿ ಅಭಿವೃದ್ಧಿ ಕ್ರಿಯೆಯನ್ನು ಪ್ರೋತ್ಸಾಹಿಸುವುದು ಮತ್ತು ಈ ಕ್ರಿಯೆಯಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಸಂಸ್ಥೆಗಳು ಹೆಚ್ಚು ಬಂಡವಾಳ ಹೂಡಲು ಉತ್ತೇಜನ ನೀಡುವುದು. ನಾಲ್ಕನೆಯದು ರೈತರಿಗೆ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜನವನ್ನು ದೊರಕಿಸಲು ಅನುವಾಗುವಂತೆ ಬೀಜ ಉದ್ಯಮವನ್ನು ಪ್ರೋತ್ಸಾಹಿಸುವುದು. ಕಾಯ್ದೆಯಲ್ಲಿ ಸಸ್ಯತಳಿ ಸಂವರ್ಧಕನಿಗೆ ಯಾವುದೇ ಸಸ್ಯತಳಿ ಸಂಪನ್ಮೂಲಗಳನ್ನು ಸಂಶೋಧನೆಯ ಸರ್ಕಾರದ ಉಚಿತವಾಗಿ ಉಪಯೋಗಿಸಲು ಕಾಯ್ದೆಯಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಮುಂದಿನದು ಕೇಂದ್ರ ಸರ್ಕಾರದ ಜೈವಿಕ ವೈವಿಧ್ಯತೆ ಕಾಯ್ದೆ 2002 ಪ್ರಕಾರ ತಳಿ ಸಂವರ್ಧಕನ ರಾಷ್ಟ್ರೀಯತೆ ಆಧಾರದ ಮೇಲೆ ತಳಿ ವೈವಿಧ್ಯತೆಯನ್ನು ಉಪಯೋಗಿಸುವ ಅವಕಾಶವನ್ನು ನಿಯಂತ್ರಿಸಲಾಗುತ್ತಿದೆ. ಇನ್ನು ಕೊನೆಯದು ಯಾವುದೇ ಹೊಸ ತಳಿಯನ್ನು ಅಭಿವೃದ್ಧಿಪಡಿಸಲು ಉಪಯೋಗಿಸುವ ಮೂಲ ತಳಿಗಳ ಮೇಲೆ ಹಿನ್ನೆಲೆ ಮತ್ತು ಭೌಗೋಳಿಕ ಮೂಲ ಸ್ಥಾನದ ಬಗ್ಗೆ ಮಾಹಿತಿಯನ್ನು ಹಾಗೂ ಈ ಮೂಲ ತಳಿಗಳನ್ನು ಕಾನೂನಿನ ರೀತಿ ಪಡೆದುಕೊಂಡ ಬಗ್ಗೆ ಮಾಹಿತಿಯನ್ನು ದೃಢೀಕರಿಸುವುದು. ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ನಂಬರ್ 9611936177. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಇದೀಗ ಒಂದು ಜನಪದ ಗೀತೆಯನ್ನ ಆಲಿಸೋಣ. ತಂದನ ತಾನ ತಂದನ ತಾನ ಕೇಳು ಕೇಳು ನನ ಕಂದ ಉತ್ತನಳಿ ಮಾರಮ್ಮ, ನನ ಗಂಡನಾದ ನಂಜುಂಡೇಶ್ವರನು ಹೋಗಿ 3 ತಿಂಗಳಾಯ್ತಲ್ಲವ. ಅವನು ಹೋದಾಗಿನಿಂದ ನನ ಕಂದ ನನ್ನ ಹೊಟ್ಟೆ ಬಟ್ಟೆಗೆ ನೀರಂತೂ ಸೇರ್ತಾ ಇಲ್ಲಲ್ಲ ತಂಗಿ. ತಲೆಯಲ್ಲಿ ನೆರೆ ಬಂದಿರುವಂತ ಆ ಮುದಿ ನನ್ ಸೌತ್ಯಾರಿ ಒಲ್ಕೊಂಡು ಕುಂತಿದ್ದಾನಲ್ಲ, ಅವನಿಗೆ ಹಾವಾದ್ರೂ ಕಚ್ಚಾ ಬರದ, ಚೇಳಾದ್ರೂ ಕುಕ್ಕ ಬರದ, ಹಾವಾದ್ರೂ ಕಚ್ಚಾ ಬರದ, ಚೇಳಾದ್ರೂ ಕುಕ್ಕ ಬರದ, ಹೊಟ್ಟೆಯ ನೋವು ಬಂದು ಹಟ್ಟಿಯ ಹಿಡಿಯ ಬರದ, ನಾಕಾರ ಜ್ವರ ಬಂದು ನರಳಾಡಿ ಸಾಯ ಬರದ, ಕಳ್ಳ ಅವನು ಸಾಯ ತೊಡಿಯ ಬರಲಿಲ್ಲ ತಂಗವ್ವ ತಂದನ್ನ ತಾನ ಅಕ್ಕ ಆಡಿದ ಮಾತ ಚಿಕ್ಕ ತಂಗಮ್ಮ ಕೇಳಿ ಅಕ್ಕ ಆಡಿದ ಮಾತ ಚಿಕ್ಕ ತಂಗಮ್ಮ ಕೇಳಿ ಗಗ್ಗಾನ ತೇಜಿಯ ನೇರಿ ಹೊರಟಾಳ ತಂಗವ್ವ ತಂದನ್ನ ತಾನ ಶ್ರಾಮ ಜಾಮುವಂತೆ ಕಲ್ಲು ನೀರು ಕರಗೋ ವ್ಯಾಳೆಯಂತೆ ಸಪ್ಪಟ್ಟ ಸರ್ರಾತ್ರಿಯಂತೆ ಉತ್ತರಳಿ ಮಾರಮ್ಮನವರು ತನ್ನ ಭಾವನಾದ ನಂಜುಂಡೇಶ್ವರನನ್ನ ಯಾವ ರೀತಿ ಅತಿ ಪ್ರೀತಿಯಿಂದ ಕರಿತಿದ್ದಳಪ್ಪ ಅಂದ್ರೆ ಭಾವ ಮಾತನಾಡಯ್ಯ ಶಂಭೋ ಮಾತನಾಡಯ್ಯ ಶಂಭೋ ಮಾತನಾಡಯ್ಯ ಶಂಭೋ ಮಾತನಾಡಯ್ಯ ಶಂಭೋ ಮಾತಿಗೆ ಮರುಳಾದೆ ಪ್ರೀತಿ ಉಳ್ಳರಸೆ ಮಾತನ್ನಾಡೋ ಎತ್ತು ಬೀದಿಗೆ ಬಾರೋ ಮುದ್ದುಳ್ಳ ಮುಖವತ್ತೋರೋ ಪಚ್ಚೆ ಎತ್ತನೆಗಳು ನೀನೆ ಪಚ್ಚೆ ಎತ್ತನೆಗಳು ನೀನೆ ಮೆಚ್ಚಿ ಮುಡಿಯೋಳು ನಾನೇ ಮೆಚ್ಚಿ ಮುಡಿಯೋಳು ನಾನೇ ಹೆಚ್ಚಾಳಗಾರ ಮಾತನ್ನಾಡೋ ಶಿವನೇ ಮಾತನ್ನಾಡೋ ಹೀಗೆ ಉತ್ತರಳ್ಳಿ ಮಾರಮ್ಮನವರು ಕರೆಯೋದು ಮೂರು ಮಾತು ಕರೆದು ಕೂಗೋದು ಮೂರು ಮಾತು ಕೂಗಿ ಹಿಂತಿರುಗಿ ಬರುವಳ್ಳಲ್ಲೋ ರಂಬೆ ಉತ್ತನಳ್ಳಿ ಮಾರಿ ತಂದನ್ನ ತಾನ ಹಿಂತಿರುಗಿ ಬರುವಳ್ಳಲ್ಲೋ ರಂಬೆ ಉತ್ತನಳ್ಳಿ ಮಾರಿ ತಂದನ್ನ ತಾನ ತಂದನ್ನ ತಾನ ತಂದನ ತಾನ ತಂದನ್ನ ತಾನ ತಂದನ ತಾನ ರೈತ ಬಾಂಧವರೇ, ಈಗ ಕೇಳಿ ಹೈನುಗಾರಿಕೆಯಲ್ಲಿ ಅಜೋಲದ ಬಳಕೆ ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಪ್ರಾಣಿಶಾಸ್ತ್ರ ವಿಷಯ ತಜ್ಞರಾದ ಡಾಕ್ಟರ್ ಜಿಕೆ ಜಯದೇವಪ್ಪ ಅವರೊಂದಿಗಿನ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಹೈನುಗಾರಿಕೆಯಲ್ಲಿ ಅಜೋಲದ ಬಳಕೆ ಈ ಕುರಿತು ಮಾತನಾಡ್ತಾ ಇದ್ದೀವಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಷಯ ತಜ್ಞರಾದಂತಹ ಡಾಕ್ಟರ್ ಜಿಕೆ ಜಯದೇವಪ್ಪ ಅವರು ನಮ್ಮೊಂದಿಗೆ ಇದ್ದಾರೆ. ಅಜೋಲ ಬೆಳೆಯನ್ನು ಯಾವ ರೀತಿ ಬೆಳೆದು ಇವತ್ತು ಹೈನುಗಾರಿಕೆಯಲ್ಲಿ ನಾವು ಬಳಸಿದರೆ ಹಾಲಿನ ಉತ್ಪಾದನೆಯಲ್ಲಿ ನಾವು ಅಧಿಕವಾಗಿ ಏರಿಕೆ ಕಾಣ್ಬೋದು ಅನ್ನುವಂಥ ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಸರ್, ನಮಸ್ಕಾರ. ಸರ್, ನಮಸ್ತೆ. ಸರ್, ಹೇಳಿ ಸರ್, ಹೈನುಗಾರಿಕೆಯಲ್ಲಿ ಅಜೋಲದ ಬಳಕೆ ಅಂತಂದ್ರೆ ಯಾವ ರೀತಿ ಮಾಡಬಹುದು ಅಂತ ಹೇಳ್ತೀರ? ತಮಗೆಲ್ಲ ಗೊತ್ತಿರಲಿ, ಸಾಕಷ್ಟು ವರ್ಷಗಳಿಂದ ಈ ಅಜೋಲವನ್ನ ರೈತ ಬಾಂಧವರು ಅದರ ಹೆಸರು ಕೇಳಿದ್ದಾರೆ, ಅದರ ಬಳಕೆಯ ಬಗ್ಗೆನೂ ಅಲ್ಲಲ್ಲಿ ಕೇಳಿದ್ದಾರೆ. ಆದರೆ ಯಾವೊಬ್ಬರು ರೈತರು ಸಹ ಇದನ್ನ ಸಮರ್ಪಕವಾಗಿ ಹೈನುಗಾರಿಕೆಯಲ್ಲಿ ಬಳಸ್ಕೊಳ್ಳೋದ್ರ ಬಗ್ಗೆ ಯಾರು ಗಮನ ಹರಿಸಿಲ್ಲ. ಇದು ಒಂದು ನೀರಿನ ಮೇಲೆ ತೇಲುತ್ತಾ ಬೆಳೀತಕ್ಕಂಥ ಒಂದು ಪೌಷ್ಟಿಕ ಆಹಾರ ಇದು ಅಜೋಲಾ ಅಂತಕ್ಕಂಥದ್ದು. ನೀರಿನ ಮೇಲೆ ಅನೇಕ ಸಸ್ಯಗಳು ಬೆಳೀತವೆ, ಅದರಲ್ಲಿ ಈ ಅಜೋಲಾ ಅನ್ನತಕ್ಕಂಥ ಒಂದು ಸಸ್ಯ ಇದು ಅತ್ಯಂತ ಕೆಳದರ್ಜೆಯ ಸಸ್ಯ. ಆದರೂ ಸಹ ಇದು ರಾಸುಗಳಿಗೆ ನೀಡಿದಾಗ ಇದರಿಂದ ಅನೇಕ ಉಪಯೋಗಗಳನ್ನು ನಾವು ಮಾಡ್ಕೋಬೋದಾಗಿದೆ. ಮುಖ್ಯವಾಗಿ ಇದು ಅತ್ಯಂತ ಹೆಚ್ಚಿನ ಪ್ರೋಟೀನ್ ಅಂಶವನ್ನು ಹೊಂದಿರತಕ್ಕಂಥ ಒಂದು ಆಹಾರ. ನಾವು ಸಾಧಾರಣವಾಗಿ ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ರೈತ ಬಾಂಧವರು ಈ ರಾಸುಗಳಿಗೆ ಸಸಾರಜನಕ ಅಂದರೆ ಪ್ರೋಟೀನ್ ಅಂಶವನ್ನು ಒದಗಿಸ್ಲಿಕ್ಕೆ ಸಾಕಷ್ಟು ದುಡ್ಡನ್ನು ಅವರು ಖರ್ಚು ಮಾಡ್ಕೋತಾರೆ. ಅಂದರೆ ಒಂದು ಉತ್ಪಾದನೆ ಮಾಡ್ತಕ್ಕಂಥ ರಾಸುಗಳಲ್ಲಿ ಹಾಲಿನ ಉತ್ಪಾದನೆ ಇಳುವರಿಯನ್ನು ಹೆಚ್ಚಿಗೆ ಮಾಡ್ಕೋಬೇಕು ಅಂತಂದರೆ ಪ್ರೋಟೀನ್ ಅಂಶ ತುಂಬ ಅವಶ್ಯಕತೆ ಇರುತ್ತೆ. ಈ ಪ್ರೋಟೀನ್ ಅಂಶವನ್ನು ನಾವು ಅಜೋಲಾ ಬೆಳೆಯುವುದರ ಮುಖಾಂತರ ಕಡಿಮೆ ದರದಲ್ಲಿ, ಅಂದರೆ ಈ ಅಜೋಲಾವನ್ನು ನೀರಿನ ಮೇಲೆ ಬೆಳೀಲಿಕ್ಕೆ ನಮಗೆ ಯಾವುದೇ ಥರದ ಖರ್ಚು ಬರೋದಿಲ್ಲ. ಹಾಗಾಗಿ ಇದು ಒಂದು ನಮಗೆ ದೇವರ ಕೊಟ್ಟ ವರ ಅಥವಾ ವರದಾನ ಅಂತಲೇ ಹೇಳ್ಬೋದು. ನಾವು ಆಹಾರಕ್ಕೆ ಖರ್ಚು ಮಾಡ್ತಕ್ಕಂಥ ಒಂದು ಹಣವನ್ನು ಕಡಿಮೆ ಮಾಡಲಿಕ್ಕೆ ಅಜೋಲಾ ಉತ್ಪಾದನೆ ಮಾಡೋದು ಅತ್ಯಂತ ಸೂಕ್ತವಾದಂಥ ಒಂದು ಮಾರ್ಗ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಜೋಲಾ ಬೆಳೆಯುವ ಒಂದು ವಿಧಾನ ಯಾವ ರೀತಿ ಅಂತ ಹೇಳ್ತೀರಾ ಸರ್? ಈಗ ಅಜೋಲಾವನ್ನು ನೀವು ಸಾಧಾರಣವಾಗಿ ಎಲ್ಲೆಲ್ಲಿ ನೀರು ನಿಂತಿರತಕ್ಕಂಥ ಈಗ ಕೆರೆ ಕಟ್ಟೆಗಳಲ್ಲಿ ನೋಡ್ಬೋದು. ಆದರೆ ಇದನ್ನು ನಾವು ಸಮಗ್ರವಾಗಿ ಒಂದು ಕಡೆ ಬೆಳೆಯೋದು ತುಂಬ ಸೂಕ್ತ. ಇದಕ್ಕೆ ಸಿಮೆಂಟಿನ ತೊಟ್ಟಿಗಳನ್ನು ನಾವು ನಿರ್ಮಾಣ ಮಾಡಿಕೊಂಡು ಅಜೋಲಾವನ್ನು ಬೆಳೆಯೋದು ಭಾಳ ಸೂಕ್ತವಾದಂಥ ಒಂದು ಪದ್ಧತಿ. ಏಕೆಂದರೆ ಇದು ನಮಗೆ ಈ ಭೂಮಿ ಮೇಲೆ ಅತ್ಯಂತ ವೇಗವಾಗಿ ಬೆಳೀತಕ್ಕಂಥ ಸಸ್ಯ ಅಂತಂದರೆ ಅಜೋಲನೆ. ಇದರ ವಿಶೇಷತೆ ಏನಪ್ಪ ಅಂತಂದರೆ, ಇದು ನಾನು ಈಗಾಗಲೇ ಹೇಳಿದ ಹಾಗೆ ಕೆಳದರ್ಜೆಯ ಸಸ್ಯ. ಇದರ ಜೊತೆಗೆ ಒಂದು ಸೂಕ್ಷ್ಮಾಣು ಜೀವಿ ಸಂಘದಲ್ಲಿ ಇದು ಬೆಳೀತದೆ. ಅಂದರೆ ಒಂದು ಬ್ಲೂ ಗ್ರೀನ್ ಆಲ್ಗೆ ಅಂತ ಹೇಳ್ತಾರೆ, ಅನಾಬೇನೆ ಅಜೋಲಾ ಅಂತ ಒಂದು ಬ್ಲೂ ಗ್ರೀನ್ ಆಲ್ಗೆಯ ಸಂಯೋಗದಲ್ಲಿ ಇದು ಅಜೋಲಾ ಬೆಳೀತದೆ. ಈ ಬ್ಲೂ ಗ್ರೀನ್ ಆಲ್ಗೆ ಅಂತ ಏನು ಹೇಳ್ತಾ ಇದ್ದೇನೆ, ಇದು ಗಾಳಿಯಲ್ಲಿರ್ತಕ್ಕಂಥ ಸಾರಜನಕವನ್ನು ಹೀರಿಕೊಂಡು ಅಜೋಲಾ ಸಸ್ಯಗೆ ಒದಗಿಸೋದ್ರಿಂದ ಅಜೋಲಾ ಯಥೇಚ್ಛವಾಗಿ ಬೆಳೀಲಿಕ್ಕೆ ಕಾರಣವಾಗುತ್ತೆ. ಅಜೋಲಾ ಜಾಸ್ತಿ ಬೆಳೆದಿದೆ ಅಂತಂದರೆ ಅದಕ್ಕೆ ಸಾರಜನಕ ಜಾಸ್ತಿ ಇದೆ ಅಂತಲೇ ಅರ್ಥ. ಆ ಒಂದು ಮೇವು ನಮಗೆ ರಾಸುಗಳಿಗೆ ನೀಡಿದಾಗ ಅತಿ ಪೌಷ್ಟಿಕ ಆಹಾರ ಆಗುತ್ತೆ. ಅಲ್ಲದೆ ಎಲ್ಲೆಲ್ಲಿ ಹಸಿರು ಮೇವಿನ ಕೊರತೆ ಇರುತ್ತೋ ಬೇಸಿಗೆ ಕಾಲದಲ್ಲಿ ಮುಖ್ಯವಾಗಿ, ಅಂಥ ಸಂದರ್ಭದಲ್ಲಿ ನೀವು ಅಜೋಲಾವನ್ನು ಪ್ರತಿನಿತ್ಯ ರಾಸುಗಳಿಗೆ 2 ಕೆಜಿವರೆಗೆ, ಬೆಳಿಗ್ಗೆ 1 ಕೆಜಿ, ಸಾಯಂಕಾಲ 1 ಕೆಜಿ ನೀಡೋದರಿಂದ ನೀವು ಹಸಿರು ಮೇವಿನಲ್ಲಿ ಏನೇನು ಪೋಷಕಾಂಶಗಳನ್ನು ಒದಗಿಸ್ಬೇಕು ಅಂತ ಇರ್ತದೋ ಆ ಎಲ್ಲ ಪೋಷಕಾಂಶಗಳನ್ನು ನಾವು ಅಜೋಲಾ ಮುಖಾಂತರ ಒದಗಿಸ್ಲಿಕ್ಕೆ ಭಾಳ ಸಹಕಾರಿಯಾಗಿದೆ. ನಾನು ಈಗಾಗಲೇ ಹೇಳಿದಂಗೆ ಅತ್ಯಂತ ವೇಗದಲ್ಲಿ ಈ ಸಸ್ಯ ಬೆಳೀತತೆ. ಈಗ ನಾವು ತೊಟ್ಟಿಗಳನ್ನು ನಿರ್ಮಾಣ ಮಾಡಿಕೊಂಡು ಈ ಅಜೋಲಾವನ್ನು ಬೆಳೀಲಿಕ್ಕೆ ಹೇಳ್ತಾ ಇದ್ದೀನಿ. ಈ ತೊಟ್ಟಿ ಯಾವ ರೀತಿ ಇರಬೇಕಪ್ಪ ಅಂತಂದರೆ, ಸಿಮೆಂಟಿನ ತೊಟ್ಟಿಗಳು ಮಾಡಿಕೊಂಡ್ರೆ ನಿರ್ವಹಣೆ ತುಂಬ ಸುಲಭ. ಈಗ ಬೇರೆ ಬೇರೆ ರೈತರುಗಳು ಅದನ್ನು ಒಂದು ಗುಂಡಿ ತೆಗೆದು HDPE ಶೀಟ್ ಹಾಕಿ ಹಂಗೂ ಸಹ ಅಜೋಲಾವನ್ನು ಬೆಳೀತಾರೆ. ಆದರೆ ಆ ಪದ್ಧತಿಯಲ್ಲಿ ಬೆಳೀಲಿಕ್ಕೆ ಹೋದಾಗ ಏನಾಗುತ್ತೆ ಅಂತಂದರೆ, ಇದನ್ನು ನಾವು ಅಜೋಲಾ ತೊಟ್ಟಿಯನ್ನು ಕ್ಲೀನ್ ಮಾಡುವಾಗ HDPE ಶೀಟು ನಮಗೆ ತುಂಬ ಕನ್ವೀನಿಯಂಟ್ ಅಂತ ಅನಿಸಲ್ಲ. ಆದರೆ ನೀವು ಸಿಮೆಂಟ್ ತೊಟ್ಟಿನಲ್ಲಿ ನೀವು ಇದನ್ನು ಅಜೋಲಾ ಉತ್ಪಾದನೆ ಮಾಡಿದ್ದೆ ಆದರೆ ಈ ತೊಟ್ಟಿಯನ್ನು ತೊಳೆಯೋದಾಗಲಿ ಮತ್ತು ಅದನ್ನು ರೀಚಾರ್ಜ್ ಮಾಡೋದಾಗಲಿ ತುಂಬ ಸುಲಭವಾದಂಥ ಒಂದು ಪದ್ಧತಿ ಆಗುತ್ತದೆ. ಈಗ ತೊಟ್ಟಿನ ನಿರ್ಮಾಣ ಮಾಡೋದು ಹೇಗೆ ಅಂತಂದರೆ, ಉದ್ದ ಸುಮಾರು 15-20 ಅಡಿವರೆಗೂ ಸಹ ನಾವು ಉದ್ದವನ್ನು ಮಾಡ್ಕೋಬೋದು. 4 ಅಡಿ ಅಗಲ ಇರಬೇಕು ತೊಟ್ಟಿ. ಹಾಗೆ ಎತ್ತರ ಬಂದು ಸುಮಾರು 1 ಅಡಿ ಎತ್ತರ ಇದ್ದರೆ ಸಾಕು. ಈ ತೊಟ್ಟಿ ನಿರ್ಮಾಣ ಮಾಡಿಕೊಂಡು ನೀವು ನೀರು ಸೋರಬಾರ್ದು, ಯಾವಾಗಲೇ ಆಗಲಿ ತೊಟ್ಟಿಯಿಂದ ಕೆಳಗಡೆ ನೀರು ಸೋರಬಾರ್ದು, ನೀರು ನಿಂತಿರಬೇಕು. ಒಂದು ಸಾರಿ ನೀರನ್ನು ನಾವು ಬಿಟ್ಟರೆ ತೊಟ್ಟಿಗೆ ಅದು ನೀರು ಆವಿಯಾಗೋದು ಬಿಟ್ಟರೆ ಬೇರೆ ಯಾವುದೇ ಥರದ ಸೀಪೇಜ್ ಆಗಬಾರ್ದು. ಅಂದರೆ ಈ ಇಂಥ ಒಂದು ವಾತಾವರಣದಲ್ಲಿ ನಾವು ಅಜೋಲಾವನ್ನು ಬೆಳೀಲಿಕ್ಕೆ ಒಂದು ಸೂಕ್ತವಾದ ತೊಟ್ಟಿಯನ್ನು ಮಾಡ್ಕೋಬೇಕು. ಈ ತೊಟ್ಟಿನಲ್ಲಿ ನಾವು ಏನು ಮಾಡಬೇಕು ಅಂದರೆ, ಒಂದು ತಳಕ್ಕೆ ಒಂದು 3-4 ಇಂಚು ಫಲವತ್ತಾಗಿರ್ತಕ್ಕಂಥ ಮಣ್ಣನ್ನು ಹಾಕಬೇಕು. ಹಾಗೆ ನಾವು ಎಷ್ಟು ಮಣ್ಣು ಹಾಕಿರ್ತೀವೋ ಅದರ 30%ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಸುಮಾರು 2-3 ಇಂಚು ನೀರನ್ನು ಬಿಟ್ಟು ತೊಟ್ಟಿಯೊಳಗಡೆ, ಆನಂತರ ಅಜೋಲಾವನ್ನು ನಾವು ಬಿಡೋದರಿಂದ ಅಜೋಲಾ ತುಂಬ ಏರಳವಾಗಿ ಮತ್ತು ಭಾಳ ಉತ್ತಮವಾದ ಒಂದು ಬೆಳವಣಿಗೆಯನ್ನು ನಾವು ನೋಡೋಕ್ಕೆ ಅವಕಾಶ ಐತೆ. ಆನಂತರ ಮುಂದಿನ ದಿನಗಳಲ್ಲಿ ಪ್ರತಿ 2-3 ದಿವಸಕ್ಕೊಮ್ಮೆ ನಾವು ಸಗಣಿಯ ಗೊಬ್ಬರವನ್ನು ಕದರಿ ಅಂದರೆ ಅಬ್ಡ ಮಾಡಿ ಅದಕ್ಕೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿರಂತರವಾದಂತಹ ಬೆಳವಣಿಗೆಯನ್ನು ನಾವು ಕಾಣ್ಬೋದು. ಈ ತೊಟ್ಟಿ ಒಳಗಡೆ ಈಗ ನಾವು ಮುಖ್ಯವಾಗಿ ಇಲ್ಲಿ ಏನಪ್ಪ ಅಂತಂದರೆ, ಸಾರಜನಕ ಒಂದು ಬಿಟ್ಟು ಬೇರೆ ಎಲ್ಲ ಪೋಷಕಾಂಶಗಳನ್ನು ಒದಗಿಸ್ತಾ ಇದ್ದೀವಿ. ನಮಗಾಗಲೇ ಹೇಳ್ದಂಗೆ ಗಾಳಿನಲ್ಲಿರ್ತಕ್ಕಂಥ ಸಾರಜನಕವನ್ನು ಅಜೋಲಾಗೆ ಹೀರಿಕೊಂಡು ಬೆಳೆಯ ಶಕ್ತಿ ಇರುತ್ತೆ. ಆದರೆ ಇತರೆ ಪೋಷಕಾಂಶಗಳು ನಾವು ಮಣ್ಣು ಮತ್ತು ಸಗಣಿ ಗೊಬ್ಬರದಿಂದ ನೀಡೋದರಿಂದ ಅಜೋಲಾ ಯಥೇಚ್ಛವಾಗಿ ಬೆಳೆಯುತ್ತೆ. ಮತ್ತು ಇದು ಬೇಸಿಗೆ ಕಾಲದಲ್ಲಿ ತುಂಬ ಒಳ್ಳೆ ಪೌಷ್ಟಿಕ ಆಹಾರ. ಈಗ ಸಾಧಾರಣವಾಗಿ ಕೆಲವು ರೈತರುಗಳಿಗೆ ಹೆಂಗೆ ಅಂದರೆ ಈ ಹಸಿರು ಮೇವು ಬೆಳ್ಕೊಳ್ಳೋಕ್ಕೆ ಜಮೀನಿರಲ್ಲ. ಅಂಥ ಒಂದು ರೈತರುಗಳು ಈ ತೊಟ್ಟಿಗಳ ಮುಖಾಂತರ ಈ ಹಸಿರು ಮೇವನ್ನು ಬೇಸಿಗೆನಲ್ಲಿ ನೀಡಿ ಹೈನುಗಾರಿಕೆ ಮಾಡ್ತಕ್ಕಂಥದ್ದು ಸೂಕ್ತ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಜೋಲಾ ಬೆಳೆಯ ತಳಿಗಳಲ್ಲಿ ಎಷ್ಟು ವಿಧಗಳಿದಾವೆ ಸರ್? ಇದು ನಮ್ಮ ಭಾಗದಲ್ಲಿ ಯಾವ ತಳಿಯ ಅಜೋಲಾವನ್ನು ನಾವು ಬೆಳೆಯಬಹುದು ಸರ್? ಅಜೋಲಾದಲ್ಲಿ ಸಾಕಷ್ಟು ತಳಿಗಳಿದ್ದಾವೆ. ಆದರೆ ಮುಖ್ಯವಾಗಿ 6 ತಳಿಗಳನ್ನು ನಾವು ಗುರುತಿಸಿದ್ದೇವೆ. ಒಂದು ಅಜೋಲಾ ಪಿನ್ಯಾಟಾ ಅಂತ ಇದೆ, ಅಜೋಲಾ ಮೆಕ್ಸಿಕಾನಾ ಅಂತ ಇದೆ, ಪಿಲಿಕಾಯ್ಡ್ಸು, ಮೈಕ್ರೋಫಿಲಾ, ಕೊರೋಲಿಯಾನಾ ಮತ್ತು ಅಜೋಲಾ ನಿಲೋಟಿಕಾ ಅಂತ ಹೀಗೆ ಅನೇಕ 6 ತಳಿ ಅಜೋಲಾಗಳನ್ನು ನಾವು ನೋಡ್ಬೋದು ನಮ್ಮ ದೇಶದಲ್ಲಿ. ಅದರಲ್ಲಿ ಮುಖ್ಯವಾಗಿ ಅಜೋಲಾ ಪಿನ್ಯಾಟಾ ಅಂತಕ್ಕಂಥ ಒಂದು ತಳಿ ನಮ್ಮ ದೇಶದಲ್ಲಿ ಸಾಕಷ್ಟು ಹರಡಿದೆ ಮತ್ತು ಅದು ಭಾಳ ಉತ್ತಮವಾದ ಬೆಳವಣಿಗೆಯನ್ನು ಸಹ ಅದು ಹೊಂದಿದೆ. ಹಾಗಾಗಿ ಅಜೋಲಾ ಪಿನ್ಯಾಟಾ ಅಂತಕ್ಕಂಥ ತಳಿ ನಮ್ಮ ದೇಶಕ್ಕೆ ತುಂಬ ತುಂಬ ಸೂಕ್ತವಾಗಿದೆ. ಉಳಿಕೆದ ತಳಿಗಳು ಇದ್ದಾವೆ, ಆದರೆ ಅವು ಅಷ್ಟೊಂದು ಹೆಚ್ಚಿಗೆ ಪ್ರಸಾರ ಆಗಿಲ್ಲ. ಅಜೋಲಾ ಪಿನ್ಯಾಟ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕಾಣ್ಬೋದು. ಸರ್, ಅಧಿಕವಾಗಿ ಈ ಒಂದು ಹೈನುಗಾರಿಕೆಯನ್ನು ಮಾಡಿರತಕ್ಕಂಥ ನಮ್ಮ ಕೃಷಿಕ ಬಾಂಧವರು ಇವತ್ತೇನಾದರೂ ಅಜೋಲಾ ಬೆಳಿಬೇಕು ಅಂತಂದರೆ ಅಂದರೆ ಏನೆಲ್ಲ ಸಿದ್ಧತೆ ಮಾಡಿಕೊಳ್ಬೇಕು, ಎಲ್ಲಿ ಅವನ್ನ ಸಸಿ ತಂದು ನಾವು ಹಾಕಬೇಕಾಗುತ್ತೆ, ಇದ್ರ ಬಗ್ಗೆ ನಿಮ್ಮ ಒಂದು ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಏನಾದರೂ ತರಬೇತಿ ಈ ರೀತಿ ಏನಾದರೂ ಕೊಡ್ತೀರಾ ಸರ್? ತುಂಬ ಒಳ್ಳೆಯ ಪ್ರಶ್ನೆ. ನಾವು ಈಗಾಗಲೇ ಸಾಕಷ್ಟು ನಮ್ಮ ಗ್ರಾಮೀಣ ಮಟ್ಟದ ಯುವಕರಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿ ಹೈನುಗಾರಿಕೆಯಲ್ಲಿ ನೀಡುವಾಗ ಈ ಅಜೋಲಾವನ್ನು ನಮ್ಮ ಶಿಬಿರಾರ್ಥಿಗಳಿಂದಲೇ ನಾವು ಮಾಡಿಸ್ತೀವಿ. ಇದನ್ನು ಬೆಳೆಯೋ ಪದ್ಧತಿ ಹೇಗೆ ಅಂತಂದರೆ, ಈಗ ನಾವು ಈಗಾಗಲೇ ಹೇಳಿದಂಗೆ ತೊಟ್ಟಿಗಳನ್ನು ನಿರ್ಮಾಣ ಮಾಡಿಕೊಂಡು ಆನಂತರ ಅಜೋಲಾವನ್ನು ಕಲ್ಚರ್ ಅಂತ ಹೇಳ್ತೀವಿ, ಅದನ್ನು ನಾವು ಪ್ರಸಾರ ಮಾಡಲಿಕ್ಕೆ ನಮ್ಮ ಕೇಂದ್ರದಲ್ಲಿ ಇದು ಸಾಕಷ್ಟು ಲಭ್ಯ ಇದೆ. ಇದನ್ನು ನೀವು 1 ಕೆಜಿ ತೊಗೊಂಡೋದ್ರೆ 1 ವಾರದಲ್ಲಿ ತೊಟ್ಟಿ ತುಂಬ ಹರಡ್ಕೊಳ್ಳುತ್ತಿದ್ದು, ಅಂದರೆ ಅಷ್ಟೊಂದು ವೇಗವಾಗಿ ಬೆಳೀತಕ್ಕಂಥ ಒಂದು ನೀರಿನ ಮೇಲೆ ತೇಲ್ತಾ ಬೆಳೀತಕ್ಕಂಥ ಒಂದು ಸಸ್ಯ ಇದು. ಇದನ್ನು ನಾವು ಆಹಾರ ಸೇರ್ಪಡೆ ಅಂತ ಕೇಳ್ತೀವಿ. ಇದು ಮೇವು ಅಂತನಲ್ಲ, ಯಾಕೆಂದರೆ ಇದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಭಾಳ ಏರಳವಾಗಿರ್ತಕ್ಕಂಥ ಮತ್ತು ಸೂಕ್ಷ್ಮ ಗುಣಮಟ್ಟದ ಪೋಷಕಾಂಶಗಳು ಇದರಲ್ಲಿರೋದು. ಇದನ್ನು ನಾವು ಆಹಾರ ಸೇರ್ಪಡೆ ಅಂತಲೇ ನಾವು ಇದನ್ನು ಭಾವಿಸ್ತೀವಿ. ಇದರ ಬೆಳವಣಿಗೆ ಹೇಗಿರುತ್ತಪ್ಪ ಅಂತಂದರೆ, 1 ಚದರ ಮೀಟರ್ಗೆ ಸುಮಾರು 450-500 ಗ್ರಾಮ್ ಅಜೋಲವನ್ನು ನಾವು ಬೆಳಿಬೋದು. ಈಗಾಗಲೇ ಹೇಳಿದಂಗೆ ಈಗ ಒಂದು ತೊಟ್ಟಿ, ಈಗ ನಾವು 20 ಅಡಿ ಉದ್ದ 4 ಅಡಿ ಅಗಲ ಹೀಗೆ ನಿರ್ಮಾಣ ಮಾಡಿದಂಥ 1 ಅಡಿ ಎತ್ತರ ಇರತಕ್ಕಂಥ ತೊಟ್ಟಿನಲ್ಲಿ ಪ್ರತಿ ದಿವಸ ನಮಗೆ 3 ಕೆಜಿಯಿಂದ 4 ಕೆಜಿ ಅಜೋಲ ಬರುತ್ತೆ. ಹಾಗಾಗಿ ಒಂದು ಹಸುಗೆ ನಾವು 1 ತೊಟ್ಟಿಯನ್ನು ಒಂದು ಕಾನ್ಸೆಪ್ಟಲ್ಲಿ ನಾವು ನಿರ್ಮಾಣ ಮಾಡ್ಕೋಬೇಕು. ಬೆಳಿಗ್ಗೆ 1 ಕೆಜಿ, ಸಾಯಂಕಾಲ 1 ಕೆಜಿ ಕೊಡೋದ್ರಿಂದ ನಿಮಗೆ ಸುಮಾರು 1 ಕೆಜಿ ಅಜೋಲದಿಂದ ನಿಮಗೆ 1.5 ಕೆಜಿ ತಿಂಡಿ ಅಂದರೆ 5-6 ರೂಪಾಯಿನಷ್ಟು ಉಳಿತಾಯ ಆಗುತ್ತೆ. 2 ಕೆಜಿ ಕೊಡೋದ್ರಿಂದ ನಿಮಗೆ ದಿವಸಕ್ಕೆ 10-12 ರೂಪಾಯಿನಷ್ಟು ಉಳಿತಾಯ ಆಗೋದ್ರ ಜೊತೆಗೆ ಅಜೋಲಾವನ್ನು ನೀಡೋದ್ರಿಂದ 12-15% ತನಕಲೂ ಸಹ ಹೆಚ್ಚಿನ ಹಾಲಿನ ಇಳುವರಿಯನ್ನು ನಾವು ಪಡೆಯಬಹುದಾಗಿದೆ. ಈ ರೀತಿಯಾಗಿ ರೈತರು ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಿಕೊಳ್ಳಿ ಅಂತ ನಾವು ಹೇಳ್ತೀವಿ ರೈತರಿಗೆ. ಇದು ಇನ್ನೂ ಒಂದು ಅನುಕೂಲ ಏನಪ್ಪ ಅಂದರೆ, ಈ ಅಜೋಲಾವನ್ನು ನೀಡೋದ್ರಿಂದ ಹಸುಗಳಿಗೆ ಆರೋಗ್ಯನೂ ತುಂಬ ವೃದ್ಧಿಯಾಗುತ್ತೆ. ಕಾರಣ ಏನಂತಂದರೆ, ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಅಷ್ಟು ಒಳ್ಳೊಳ್ಳೆ ಪೋಷಕಾಂಶಗಳಿದ್ದಾವೆ. ಹಾಗಂತ ಹೇಳಿಬಿಟ್ಟು ಇದನ್ನು ಭಾಳ ಚೆನ್ನಾಗಿದೆ ಅಂತಂದ್ಬಿಟ್ಟು ಜಾಸ್ತಿನೂ ಕೊಡಬಾರ್ದು ಇದನ್ನು. ಕಾರಣ ಇಷ್ಟೇ, ಜಾಸ್ತಿ ಅಂತಂದರೆ 1 ದಿವಸಕ್ಕೆ 2 ಕೆಜಿ ಒಂದು ಹಸು ಕೊಡ್ಬೋದು. ಇಲ್ಲ, ಅತಿ ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥ ಹಸು ನಮ್ಮ ಹತ್ರ ಇದ್ದರೆ ಸುಮಾರು 1-3 ಕೆಜಿ ತನಕಲೂ ನಾವು ಕೊಡ್ಬೋದು. ಅದಕ್ಕಿಂತ ಜಾಸ್ತಿ ಕೊಟ್ಟಾಗ ಏನಾಗುತ್ತೆ ಅಂದರೆ, ಈ ಒಂದು ಅಜೋಲ ಹೊಟ್ಟೆ ಒಳಗಡೆ ಜಾರತ್ತಿದು. ಇದು ಇದರಲ್ಲಿ ಸ್ವಲ್ಪ ನೀರಿನ ಅತಿ ಹೆಚ್ಚಿನ ತೇವಾಂಶ ಇರೋದರಿಂದ, ಅಜೋಲ ಸುಮಾರು 90% ಭಾಗದಷ್ಟು ತೇವಾಂಶ ಇರುತ್ತೆ ಅಜೋಲದಲ್ಲಿ. ಹಾಗಾಗಿ ಅದು ಜಾರುತ್ತೆ, ಮತ್ತು ಆ ಜಾರೋದ್ರಿಂದ ಏನಾಗುತ್ತೆ ಅಂತಂದರೆ ಹಸುಗಳಲ್ಲಿ ಭೇದಿನೂ ಸಹ ಆಗ್ಬೋದು. ಆ ಕಾರಣದಿಂದ ನಾವು ಇದನ್ನು ಎಷ್ಟು ಬೇಕೋ ಅಷ್ಟು ಬಳಸಬೇಕು. ಅದರಲ್ಲೂ ಮುಖ್ಯವಾಗಿ ಈ ಅಜೋಲವನ್ನು ಪೇಣಿ ಜೊತೆ ಅಥವಾ ಆಹಾರ ಪಶು ಆಹಾರದ ಜೊತೆ ಮಿಶ್ರಣ ಮಾಡಿ ಕೊಡೋದ್ರಿಂದ ತುಂಬ ಪರಿಣಾಮಕಾರಿಯಾದಂಥ ನಮಗೆ ರಿಸಲ್ಟ್ ಬರುತ್ತೆ. ಅಜೋಲವನ್ನು ನಾವು ಬೆಳಿಬೇಕಂತಂದರೆ ಈಗ ನೀರು ಬೇಕಾಗುತ್ತೆ. ತೊಟ್ಟಿಯಲ್ಲಿ ಬೆಳಿಬೋದು ಅಥವಾ ಹೊಲಗದ್ದೆಗಳಲ್ಲಿ ನೀರು ನಿಲ್ಲಿಸಿ ಬೆಳಿಬೋದು. ಈಗ ಅಜೋಲ ಬೆಳಿಬೇಕಂತಂದರೆ ನೀರೇ ಸಾಕಾಗುತ್ತೆ, ಬೇರೆ ಏನಾದರೂ ಅವಕ್ಕೆ ಪೋಷಕಾಂಶಗಳನ್ನ ಕೊಡಬೇಕಾಗುತ್ತೆ? ನೀವು ಹೇಳ್ದಂಗೆ ಇದು ಶುದ್ಧವಾದ ನೀರಿನಲ್ಲಿ ಭಾಳ ಹೇರಳವಾಗಿ ಬೆಳೆಯುತ್ತೆ. ನಾವು ತೊಟ್ಟಿ ಒಳಗೆ ಕೆಳಗಡೆ ಮಣ್ಣನ್ನು ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಅಂತ ಹೇಳ್ತೀವಿ. ಯಾಕೆಂದರೆ ಈಗ ಒಂದು ಸಸ್ಯ ಬೆಳಿಬೇಕು ಅಂತಂದರೆ 13-16 ಥರದ ಪೋಷಕಾಂಶಗಳು ಅದಕ್ಕೆ ಬೇಕಾಗಿರುತ್ತೆ. ಈ ಒಂದು ತೊಟ್ಟಿ ಪದ್ಧತಿನಲ್ಲಿ ಏನಾಗುತ್ತೆ ಅಂದರೆ, ಸಾರಜನಕ ಒಂದು ಬಿಟ್ಟು ಬೇರೆ ಎಲ್ಲ ಪೋಷಕಾಂಶಗಳನ್ನು ಮಣ್ಣಿನ ರೂಪದಲ್ಲಿ ಮತ್ತು ಕೊಟ್ಟಿಗೆ ಗೊಬ್ಬರದ ರೂಪದಲ್ಲಿ ನಾವು ಸಪ್ಲೈ ಮಾಡೋದ್ರಿಂದ ಇದು ಮತ್ತೆ ಸುಲಭವೂ ಮತ್ತು ನಾವು ಮಾಡ್ಬೋದಾದಂಥ ಕೆಲಸ. ಯಾಕೆಂದರೆ ಕೊಟ್ಟಿಗೆ ಗೊಬ್ಬರ ಈಗ ಒಂದು ಹೈನುಗಾರಿಕೆ ಮಾಡಿದ್ದೀವಿ ಅಂತಂದರೆ ಸಗಣಿ ಗೊಬ್ಬರದ ಲಭ್ಯತೆ ನಮಗೆ ಸಿಗುತ್ತೆ ಸಾಕಷ್ಟು. ಹೊಲದಲ್ಲಿರ್ತಕ್ಕಂಥ ಮಣ್ಣನ್ನು ಹಾಕ್ಕೊಂಡು ಇವೆರಡನ್ನು ಬಳಸ್ಕೊಂಡು ಶುದ್ಧವಾಗಿರ್ತಕ್ಕಂಥ ನೀರು ಇರಬೇಕು. ಅಂದರೆ ಈಗ ಕೆಲವು ಟೈಮು ನೀವು ಒಳ್ಳೆ ಪ್ರಶ್ನೆನೇ ಕೇಳಿದ್ರಿ, ಈಗ ಬೋರ್ವೆಲ್ ವಾಟ್ರಲ್ಲಿ ಅಂದರೆ ಜಾಸ್ತಿ ಉಪ್ಪಿನಂಶ ಇರತಕ್ಕಂಥ ಒಂದು ನೀರಿನ ಇದರಲ್ಲಿ ಈ ಅಜೋಲ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಸಿಹಿ ನೀರಾದರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಗಟ್ಟಿತನ, ಈಗ ಆರ್ಡ್ ವಾಟರ್ ಅಂತ ಹೇಳ್ತೀವಲ್ಲ, ಆ ಆರ್ಡ್ ವಾಟರ್ಗಳನ್ನು ನಾವು ಈ ಅಜೋಲ ಉತ್ಪಾದನೆಯಲ್ಲಿ ಬಳಸಬಾರ್ದು. ಇದು ಮುಖ್ಯವಾದಂಥ ಪಾಯಿಂಟ್. ಸರ್, ನೀವು ಪ್ರಾರಂಭದಲ್ಲಿ ಹೇಳಿದ್ರೆ ಅಜೋಲದಲ್ಲಿ ಸಾಕಷ್ಟು ಪೋಷಕಾಂಶಗಳು ನಾವು ಕಾಣ್ಬೋದು, ಅವುಗಳನ್ನ ಹೈನುಗಾರಿಕೆಯಲ್ಲಿ ನಾವು ಬಳಕೆ ಮಾಡಿದ್ದಲ್ಲಿ ಅಂದರೆ ಹಾಲಿನ ಉತ್ಪಾದನೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ಅಂದರೆ ಯಾವ ಯಾವ ಪೋಷಕಾಂಶಗಳು ಯಾವ ಒಂದು ಪ್ರಮಾಣದಲ್ಲಿ ಇದೆ ಸರ್? ಇದರಲ್ಲಿ ಅತಿ ಹೆಚ್ಚಿನ ಸಾರಜನಕ ಇರೋದ್ರಿಂದ ಪ್ರೋಟೀನ್ ಅಂಶ ಸುಮಾರು ಈಗ 24-30% ಪ್ರೋಟೀನ್ ಅಂಶವನ್ನು ಈ ಅಜೋಲ ಹೊಂದಿದೆ. ಅದರ ಜೊತೆಗೆ ಫ್ಯಾಟ್ ಅಂದರೆ 3-3.5% ಕೊಬ್ಬಿನಂಶನೂ ಸಹ ಇದೆ. ಸಕ್ಕರೆ ಅಂಶ, ಸಕ್ಕರೆ ಅಂಶ ಅಂತಂದರೆ ಈಗ ಶರ್ಕರ ಮತ್ತು ಪಿಷ್ಟ ಅಂತ ನಾವು ಏನು ಹೇಳ್ತೀವಲ್ಲ, ಅದು ಸುಮಾರು ನಿಮಗೆ 3-6%ವರೆಗೆ ಶರ್ಕರ ಪಿಷ್ಟದ ಅಂಶ ಇರೋದ್ರಿಂದ ಒಳ್ಳೊಳ್ಳೆ ಖನಿಜ ಮಿಶ್ರಣಗಳು. ನಮಗೆ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಇದರಲ್ಲಿರ್ತಕ್ಕಂಥ ವಿಟಮಿನ್ಗಳು ಮತ್ತು ಖನಿಜಗಳು ತುಂಬ ಮುಖ್ಯ. ಕಬ್ಬಿಣದಂಶ ಇದೆ ಸಾಕಷ್ಟು, ಸುಣ್ಣದಂಶ ಸಾಕಷ್ಟಿದೆ, ಪೊಟ್ಯಾಷಿಯಂ ಅಂಶವೂ ಸಹ ಸಾಕಷ್ಟು ಇರೋದರಿಂದ ಇದು ಒಂದು ಈ ಮಿನರಲ್ ಮಿಕ್ಸ್ಚರಲ್ಲಿ ರಾಸುಗಳಿಗೆ ಕೊಡುವಾಗ ಏನೇನು ಈ ಥರದ ಎಲ್ಲ ಖನಿಜಗಳನ್ನು ನಾವು ಗಣನೆಗೆ ತಗೋತೀವೋ ಅವೆಲ್ಲ ಅಂಶಗಳು ಇದರಲ್ಲಿದ್ದಾವೆ. ಹಾಗಾಗಿ ಇದೊಂದು ಅತ್ಯಂತ ಪೌಷ್ಟಿಕ ಆಹಾರ ರಾಸುಗಳಿಗೆ. ಬರೀ ರಾಸುಗಳಿಗೆ ಮಾತ್ರ ಆಲೋಚನೆ ಮಾಡಿದಾಗ ನಿಮಗೆ ಓಕೆ ಅನಿಸುತ್ತೆ. ಅದಲ್ಲದೆ ಈ ಅಜೋಲವನ್ನು ಒಂದು ಜೈವಿಕ ಗೊಬ್ಬರವಾಗಿಯೂ ಸಹ ನಾವು ಬಳಸ್ಬೋದು. ಈಗ ಬೇರೆ ಬೇರೆ ದೇಶಗಳಲ್ಲಿ ಉದಾಹರಣೆಗೆ ಥೈಲ್ಯಾಂಡ್ ಆಗಲಿ, ವಿಯೆಟ್ನಾಮು, ಚೈನಾದಲ್ಲಾಗಲಿ ಈ ಅಜೋಲವನ್ನು ಭತ್ತದ ಜೊತೆಯಲ್ಲೇ ಬೆಳೀತಕ್ಕಂಥ ಒಂದು ಪದ್ಧತಿ ತುಂಬ ಭಾಳ ವರ್ಷಗಳಿಂದಲೇ ನಡ್ಕೊಂಡು ಬಂದಿದೆ. ಇದರ ಉಪಯೋಗ ಏನು ಅಂತಂದರೆ ನಾವು ಈಗಾಗಲೇ ಹೇಳಿದಂಗೆ ಸಾರಜನಕ ಜಾಸ್ತಿ ಇರುತ್ತೆ. ನಾವು ಭತ್ತದ ಗದ್ದೆಗಳಿಗೂ ಸಹ ಸಾರಜನಕವನ್ನು ನಾವು ನೀಡ್ತೀವಿ. ಈಗ ಈ ಅಜೋಲವನ್ನು ಭತ್ತದ ಜೊತೆಗೆ ಬೆಳೆಯೋದ್ರಿಂದ ಏನು ಮಾಡ್ತೀವಿ ಅಂತಂದರೆ ಈ ಮೇಲು ಗೊಬ್ಬರವಾಗಿ ಸಾರಜನಕ ಕೊಡೋದನ್ನು ನಾವು ನಿಲ್ಲಿಸ್ಬೋದು. ಈ ಅಜೋಲವನ್ನು ಭತ್ತದ ಗದ್ದೆಯಲ್ಲಿ ಬೆಳೆದು ಸುಮಾರು 1 ಎಕರೆಗೆ 25 ಕೆಜಿ ಅಜೋಲವನ್ನು ನಾವು ಹಾಕಿದ್ಮೇಲೆ 1 ತಿಂಗಳೊಳಗಡೆ ಈ ಅಜೋಲ ಪೂರ್ಣ ಪ್ರಮಾಣದಲ್ಲಿ ಗದ್ದೆಗೆ ಹರಡುತ್ತೆ. ಆ ನಂತರ ಏನು ಮಾಡಬೇಕು ಅಂದರೆ ನಾವು ಗದ್ದೆಗೆ ಬಿಟ್ಟಿರತಕ್ಕಂಥ ನೀರನ್ನು ನಿಲ್ಲಿಸಿದಾಗ ಈ ಅಜೋಲ ಬಂದು ಮಣ್ಣಿನ ಮೇಲೆ ಕೂರುತ್ತೆ. ಆ ಸಂದರ್ಭದಲ್ಲಿ ನಾವು ಅದನ್ನು ಮಣ್ಣಿಗೆ ಸೇರಿಸ್ಬೇಕು. ಹೆಂಗೆ? ಒಂದು ಕೋನೋವೀಡರ್ ಅಂತಿರುತ್ತೆ, ಇಲ್ಲಾಂತಂದರೆ ನಾವು ಕಾಲಲ್ಲೂ ಸಹ ತುಳಿದು ಈ ಅಜೋಲವನ್ನು ನಾವು ಮಣ್ಣಿಗೆ ಬೆರೆಸಿದಾಗ ಏನಾಗುತ್ತೆ, ಈಗ ಅಡಿಷನಲ್ಲಾಗಿ ಏನು ನಾವು ಸಾರಜನಕವನ್ನು ಗದ್ದೆಗೆ ಕೊಡಬೇಕು ಅದನ್ನು ಕೊಡದೇ ಇದ್ದರೂ ನಡೀತಿದೆ. ಯಾಕೆ? ಅಷ್ಟು ಸಾರಜನಕವನ್ನು ನಾವು ಅಜೋಲಾದ ಮುಖಾಂತರ ಸೇರಿಸ್ತಾ ಇದ್ದೀವಿ. ಈ ರೀತಿ 2 ಬಾರಿ ಮಾಡಿದರೆ ಏನಾಗುತ್ತೆ ಅಂದರೆ ರಸಗೊಬ್ಬರ ಮೇಗಿರ್ತಕ್ಕಂಥ ಖರ್ಚನ್ನು ಕಡಿಮೆ ಮಾಡಿ ಸಾವಯವ ಪದ್ಧತಿಯಲ್ಲಿ ಭತ್ತ ಬೆಳೆಯೋಕ್ಕೆ ಇದು ಒಂದು ಉತ್ತಮವಾದ ಮಾರ್ಗ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಭತ್ತದ ಕೃಷಿಯಲ್ಲಿ ಮಾತ್ರ ಈ ಅಜೋಲವನ್ನು ಜೈವಿಕ ಗೊಬ್ಬರವಾಗಿ ನಾವು ಮಾಡಿಕೊಳ್ಬೋದಾ? ಅಂದರೆ ಬೇರೆ ಬೆಳೆಯಲ್ಲೂ ಸಹ ತೋಟಗಾರಿಕೆ ಬೆಳೆಗಳಲ್ಲಿ ಇದನ್ನ ಅಳವಡಿಸ್ಕೊಳ್ಬೋದು ಸರ್? ಬೇರೆ ಬೆಳೆಗಳಲ್ಲಿ ಬೆಳೀಲಿಕ್ಕೆ ಅವಕಾಶ ಇದೆ. ಆದರೆ ಭತ್ತದ ಗದ್ದೆನಲ್ಲಿ ಈಗ ಇದಕ್ಕೆ ನಾವು ಮೂಲತಃ ಏನಪ್ಪ ಅಂದರೆ ನೀರು ನಿಂತಿರೋ ನೀರು ಬೇಕಾಗಿರುತ್ತೆ. ಈಗ ಭತ್ತದ ಗದ್ದೆನಲ್ಲಿ ಮಾತ್ರ ಇದು ಒಂದು ಸೂಕ್ತ, ಯಾಕೆಂದರೆ ಅಲ್ಲಿ ನೀರು ನಿಂತಿರುತ್ತೆ. ಇವನ್ನು ಭತ್ತದ ಗದ್ದೆನಲ್ಲಿ ಮತ್ತು ಕಬ್ಬಿನ ಗದ್ದೆನಲ್ಲಿ ಇದು ಓಕೆ. ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಈ ರೀತಿ ನೀರು ನಿಲ್ಲಿಸಿಕ್ಕೆ ಅವಕಾಶ ಇಲ್ಲದ್ರಿಂದ ಅಲ್ಲಿ ಅಜೋಲ ಬೆಳೆಯೋದಿಲ್ಲ. ಆದರೆ ನಾವೇನು ಮಾಡ್ಬೋದಪ್ಪ ಅಂತಂದರೆ ಅಜೋಲಾವನ್ನು ಬೇರೆ ಕಡೆಯಿಂದ ಅಂದರೆ ತೊಟ್ಟಿ ರೂಪದಲ್ಲಿ ಬೆಳೆದು ಬೇಕಿದ್ರೆ ಈ ಥರದ ತೋಟಗಾರಿಕೆ ಗಿಡಗಳಿಗೆ ನಾವು ಪೂರೈಕೆ ಮಾಡೋದ್ರಿಂದ ಅತ್ಯಂತ ಪೌಷ್ಟಿಕವಾದಂಥ ಅಂಶಗಳನ್ನು ಗಿಡಗಳಿಗೆ ನಾವು ಪೂರೈಕೆ ಮಾಡಬಹುದು. ಈ ಒಂದು ಹೈನುಗಾರಿಕೆಯಲ್ಲಿ ನಮ್ಮ ಹಸುಗಳಿಗೆ ಅಂದರೆ ಈ ಒಂದು ಅಜೋಲವನ್ನು ಯಾವ ರೀತಿ ಆಹಾರವಾಗಿ ಬಳಕೆ ಮಾಡಬಹುದು ಇದ್ರ ಬಗ್ಗೆ ಹೇಳಿ ಸರ್. ಈಗ ಹೇಳಿದ ಹಾಗೆ ಇದನ್ನು ಹಸುರು ಮೇವು ಅಂತ ನಾವು ಪರಿಗಣಿಸಿಲ್ಲ. ಇದು ಪಶು ಆಹಾರ ಅಂದರೆ ಇದನ್ನು ಒಂದು ಆಹಾರ ಸೇರ್ಪಡೆ ಅಂತ ಕರಿತೀವಿ. ಯಥೇಚ್ಛವಾಗಿ ಪ್ರೋಟೀನ್ ಅಂಶ ಇರೋದರಿಂದ, ಆಮೇಲೆ ಖನಿಜಗಳು ಇರೋದರಿಂದ, ಅನೇಕ ವಿಟಮಿನ್ಗಳು ಇರೋದರಿಂದ ನಾವೇನು ಮಾಡ್ತೀವಿ ಇದನ್ನು ನಾವು ದಾಣಿ ಮಿಶ್ರಣ ಅಂತ ನಾವು ರಾಸುಗಳಿಗೆ ಏನು ಕೊಡ್ತೀವಲ್ಲ ಅಂದರೆ ಸಮತೋಲನ ಪಶು ಆಹಾರ ಅಂತ, ಅದರ ಜೊತೆಗೆ ಇದನ್ನು ನಾವು ಮಿಕ್ಸ್ ಮಾಡಿ ರಾಸುಗಳಿಗೆ ನೀಡೋದರಿಂದ ಯಾವುದೇ ಥರದ ರಿಜೆಕ್ಷನ್ ಅಂದರೆ ಅವು ನಿರಾಕರಿಸಲ್ಲ, ಕ್ಲೀನಾಗಿ ತಿಂತವೆ. ಬರೀ ಅಜೋಲವನ್ನು ನಾವು ರಾಸುಗಳಿಗೆ ನೀಡಿದಾಗ ಏನಾಗುತ್ತೆ ಅಂದರೆ ಒಂದೊಂದ್ಸರಿ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ತಿಂಡಿಯ ಜೊತೆ ಮಿಶ್ರಣ ಮಾಡಿ ಇದನ್ನು ಕೊಟ್ಟಾಗ ಏನಾಗುತ್ತೆ ಅಂದರೆ ತುಂಬ ಇಷ್ಟಪಟ್ಟು ತಿಂತವೆ ಮತ್ತು ಅನೇಕ ಅನುಕೂಲಗಳು ಉಂಟಾಗ್ತವೆ. ನಾವು ಹೇಳ್ದಂಗೆ ಮುಖ್ಯವಾಗಿ ಪ್ರೋಟೀನ್ ಅಂಶ. ಈಗ ಕ್ಯಾಟ್ಲ್ ಫೀಡ್ ಅಂತಂದರೆ ಏನಪ್ಪ ಅಂದರೆ ನಾವು ಜಾಸ್ತಿ ಬೆಲೆ ಯಾಕೆ ಕ್ಯಾಟ್ಲ್ ಫೀಡಲ್ಲಿ ಅಂತಂದರೆ ಅದರಲ್ಲಿರ್ತಕ್ಕಂಥ ಪ್ರೋಟೀನ್ ಅಂಶಕ್ಕೆ ಜಾಸ್ತಿ ರೇಟ್ ಅದು. ಹಾಗಾಗಿ ನಾವು ಇಲ್ಲಿ ಉಚಿತವಾಗಿ ಬೆಳೆದಕ್ಕಂಥ ಅಜೋಲದಿಂದ ನಾವು ಪ್ರೋಟೀನ್ ಅಂಶ ಸೇರಿಸೋದ್ರಿಂದ ಪಶುಗಳಿಗೆ ಆಹಾರವನ್ನು ಒದಗಿಸೋದ್ರಲ್ಲಿ ಖರ್ಚು ಕಡಿಮೆ ಮಾಡ್ಕೊಳ್ಳೋಕ್ಕೆ ಒಂದು ಮಾರ್ಗ ಇದು ಸರ್. ಈಗ ಸಾಕಷ್ಟು ಅಂದರೆ ಹಸುಗಳಲ್ಲಿ ಈಗ ಹಾಲು ಕೊಡ್ತವೆ, ಈಗ ಡೈರಿಗೆ ಮಾರಾಟ ಮಾಡೋಕ್ಕೆ ಹೋಗ್ತಾರೆ, ಅಲ್ಲಿ ನಮಗೆ ಡಿಗ್ರಿ ಬರಲಿಲ್ಲ, ಫ್ಯಾಟ್ ಬರಲಿಲ್ಲ ಅಂತ ಹೇಳಿ ಸಾಕಷ್ಟು ನಾವು ರೈತರ ಒಂದು ಕೂಗನ್ನು ನೋಡಿದ್ದೀವಿ ಸರ್. ಅಂದರೆ ಡಿಗ್ರಿ ಮತ್ತು ಫ್ಯಾಟನ್ನು ಸರಿದೂಗಿಸುವಲ್ಲಿ ಈ ಒಂದು ಅಜೋಲದ ಪಾತ್ರ ಯಾವ ರೀತಿ ಇದೆ ಸರ್? ತುಂಬ ಒಳ್ಳೆಯ ಪ್ರಶ್ನೆ ಇದು. ಏಕೆಂದರೆ ನಾವು ರೈತರುಗಳಿಗೆ ಹೇಳೋದೇ ಅಷ್ಟೇ, ಈ ಅಜೋಲವನ್ನು ನೀಡೋದ್ರಿಂದ ಹಾಲಿನ ಇಳುವರಿ ಜಾಸ್ತಿ ಆಗೋದ್ರ ಜೊತೆಗೆ ಹಾಲಿನ ಗುಣಮಟ್ಟ, ನೀವು ಹೇಳಿದಂಗೆ SNF, ಅದರಲ್ಲಿರ್ತಕ್ಕಂಥ ಘನ ಅಂಶಗಳು ಸಹ ಹೆಚ್ಚಾಗ್ತವೆ. ಇದರಲ್ಲಿ ಸಾಕಷ್ಟು ಜಿಡ್ಡಿನಂಶನೂ ಸಹ ಇರೋದರಿಂದ ಜಿಡ್ಡಿನಂಶವನ್ನು ನಾವು ಹೆಚ್ಚಿನ ರೀತಿಯಲ್ಲಿ ಹಾಲಿನಲ್ಲಿ ಪಡೆಯಲಿಕ್ಕೆ ಅಜೋಲ ತುಂಬ ಉಪಯುಕ್ತವಾಗಿದೆ. ಸಾಧಾರಣವಾಗಿ ನಿಮಗೆಲ್ಲ ಗೊತ್ತಿದೆ ಈ ಡಿಗ್ರಿ ಪ್ರಾಬ್ಲಮ್ಗಳು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ ಎಲ್ಲ ಕಡೆ. ನಾವು ಅಜೋಲವನ್ನು ಬಳಸಿ ಅಂತ ರೈತರಿಗೆ ಹೇಳ್ತಾ ಇದ್ದೀವಿ. ಈಗ ನಮ್ಮ ಕೇಂದ್ರದಲ್ಲೇ ನಾವು ಇದನ್ನು ಅಜೋಲ ಇವನ್ನೆಲ್ಲ ಪ್ರತಿನಿತ್ಯವೂ ಸಹ ದಾಣಿ ಮಿಶ್ರಣ ಜೊತೆ ಬಳಸೋದ್ರಿಂದ ಗುಣಮಟ್ಟ ತುಂಬ, ಹಾಲಿಂದು ಗುಣಮಟ್ಟ ಚೆನ್ನಾಗಿರುತ್ತೆ, ಡಿಗ್ರಿನೂ ಚೆನ್ನಾಗಿರುತ್ತೆ, ಒಳ್ಳೆ ಕೆನೆ ಬರುತ್ತೆ ಹಾಲು. ಹಾಗಾಗಿ ವೈಜ್ಞಾನಿಕವಾಗಿಯೂ ಸಹ ಇದನ್ನು ನಾವು ಪ್ರೂವ್ ಆಗಿದೆ, ಇದು ಹಾಲಿನ ಗುಣಮಟ್ಟ ಹೆಚ್ಚಿಸಲಿಕ್ಕೆ ಅಜೋಲ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ. ಈ ಒಂದು ಅಜೋಲವನ್ನು ನಮ್ಮ ಒಂದು ಚಿತ್ರದುರ್ಗ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಈ ಒಂದು 2 ಜಿಲ್ಲೆಯ ಒಂದು ವ್ಯಾಪ್ತಿ ಒಳಗಡೆ ಯಾವ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ ಸರ್? ಇದು ತುಂಬ ಬೇಜಾರಾಗುತ್ತೆ. ಯಾಕೆಂದರೆ ಇದು ಅತ್ಯಂತ ಸರಳವಾದ ತಂತ್ರಜ್ಞಾನ, ರೈತರು ತುಂಬ ಸುಲಭವಾಗಿ ಅಳವಡಿಸ್ಕೊತಕ್ಕಂಥ ತಂತ್ರಜ್ಞಾನ. ಆದರೆ ಸ್ಟಾರ್ಟಿಂಗ್ನಾಗೆ ಇದನ್ನು ತಪ್ಪು ಮಾಡೋದು ರೈತರು ಏನಪ್ಪ ಅಂತಂದರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ತೊಟ್ಟಿ ನಿರ್ಮಾಣದಲ್ಲಿ ತಪ್ಪು ಮಾಡ್ತಾರೆ. ಅವರೆಲ್ಲ ಏನಪ್ಪ ಅಂದರೆ ತಾತ್ಕಾಲಿಕವಾಗಿ ಬರೀ ಒಂದು ಪ್ಲಾಸ್ಟಿಕ್ ಶೀಟಲ್ಲಿ ಈ ಅಜೋಲವನ್ನು ನಿರ್ಮಾಣ ಮಾಡೋಕ್ಕೆ ಹೋಗ್ತಾರೆ, ಅವಾಗೇನಾಗುತ್ತೆ, ಈ ಪ್ಲಾಸ್ಟಿಕ್ ಶೀಟು ಸ್ವಲ್ಪ ಅರಿದ್ರೆ ಅಥವಾ ಯಾವುದಾದ್ರೂ ಇರುವೆ ಗಿರುವೆ ತೂತ ಮಾಡಿದರೆ ಅಲ್ಲಿ ನೀರು ನಿಲ್ಲಲ್ಲ, ಆವಾಗ ರೈತರುಗಳು ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಅಷ್ಟೊಂದು ಗಮನನೇ ಹರಿಸಲ್ಲ. ನಾವೇನು ಹೇಳೋದು ಅಂದರೆ ಇದನ್ನು ತೊಟ್ಟಿಗಳ ಮುಖಾಂತರನೇ ಮಾಡಿಕೊಂಡು ಮಾಡಿದರೆ ಭಾರಿ ಪರಿಣಾಮಕಾರಿಯಾಗಿ ಇದನ್ನು ನಾವು ಬಳಸ್ಕೋಬೋದು ಅಂತ ಹೇಳ್ತೀವಿ. ಎಷ್ಟೋ ಜನ ರೈತರು ಇದನ್ನು ಸ್ವಲ್ಪ ದಿವಸ ಮಾಡ್ತಾರೆ ಮತ್ತೆ ನಿಲ್ಲಿಸ್ತಾರೆ. ಹೀಗೆ ಅವರಿಗೆ ಯಾವುದಾದ್ರೂ ಬೇರೆ ಮೇವಿನ ಲಭ್ಯತೆ ಇದ್ದ ತಕ್ಷಣವೇ ಇದನ್ನು ಅಜೋಲವನ್ನು ಮರೆತುಬಿಡ್ತಾರೆ. ನಿಜವಾದ ಅರ್ಥದಲ್ಲಿ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಲೆಕ್ಕಾಚಾರ ಮಾಡಿ ವೈಜ್ಞಾನಿಕವಾದ ಒಂದು ಹಿನ್ನೆಲೆಯಲ್ಲಿ ಮಾಡಿ ಅಂತಂದರೆ ಭಾಳ ಕಡಿಮೆ ಜನ. ಇದಕ್ಕೆ ಕಾರಣ ನಾನು ಹೇಳೋಕ್ಕಾಗ್ತಿಲ್ಲ. ಒಂದು 10 ನಿಮಿಷದ ಸಮಯವನ್ನು ರೈತರುಗಳು ಈ ಥರದ ಒಂದು ಒಳ್ಳೆಯ ಕೆಲಸಕ್ಕೆ ವಿನಿಯೋಗ ಮಾಡಲಿಕ್ಕೆ ಅವರು ಯಾಕೋ ಇಷ್ಟಪಡ್ತಾ ಇಲ್ಲ. ಭಾಳ ತರಬೇತಿ ನೀಡಿದ್ವಿ, ಭಾಳ ಜನಗಳಿಗೆ ಅಜೋಲವನ್ನು ನಾವು ನೀಡಿದ್ದೀವಿ. ಕೆಲವರು ಅಂದರೆ ಒಂದು 2-3% ಅಂತ ಅಷ್ಟೇ ನಾವು ಹೇಳಲಿಕ್ಕೆ ಸಾಧ್ಯ. ಹೆಚ್ಚಿನ ರೈತರುಗಳು ಇದನ್ನು ಕಬ್ಬಿಣದ ಕಡಲೆ ಥರನೇ ಇದನ್ನು ಟ್ರೀಟ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಸುಲಭ ಇದ್ದರೂ ಸಹ ಇದನ್ನು ಮಾಡಲಿಕ್ಕೆ ಅಷ್ಟೊಂದು ಆಸಕ್ತಿ ತೋರ್ತಾ ಇಲ್ಲ. ಅದಕ್ಕೆ ಕಾರಣ ರೈತರುಗಳೇ ಹೇಳಬೇಕು ಇದಕ್ಕೆ. ಹಾಗಾಗಿ ನಾನು ಇಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದು ಸುಲಭವಾದ ತಂತ್ರಜ್ಞಾನ. ಇದನ್ನು ನಿಜವಾಗಲೂ ಇದಕ್ಕೆ ನಿಮಗೆ ಇತ್ತೀಚಿನ ದಿನಗಳಲ್ಲಿ ಭಾರತ ಸರ್ಕಾರ ಆದಾಯವನ್ನು ದ್ವಿಗುಣಗೊಳಿಸಬೇಕು, ರೈತರು ಹೈನುಗಾರಿಕೆಯಲ್ಲಿ ಖರ್ಚು ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಈ ಥರದ ತಂತ್ರಜ್ಞಾನಗಳನ್ನು ರೈತರು ಬಳಸ್ಕೋಬೇಕು. ಇದರಿಂದ ಏನೇನು ಖರ್ಚಿಲ್ಲ, ಇದು ಒಂದು 5 ನಿಮಿಷದ ಒಂದು ಕೆಲಸ ಅಷ್ಟೇ ಪ್ರತಿ ದಿವಸ. ಭಾಳ ಸುಲಭವಾದ ತಂತ್ರಜ್ಞಾನ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದರೆ ನಮ್ಮ ICR ತರಳಬಾಳ್ ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಗೆ ಬಂದು ಪಡ್ಕೊಂಡು ಇದನ್ನು ಪ್ರಾರಂಭ ಮಾಡೋದು ಒಳ್ಳೆಯದು, ಇನ್ನು ಮುಂದಾದರೂ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ. ಈ ಅಜೋಲದ ಬೆಳೆ ಮತ್ತು ಬೆಳಕೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ರೈತರು ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡ್ಬೋದು? ಈಗ ನಮ್ಮ ವಾಟ್ಸಪ್ ಸಂಖ್ಯೆ ಮುಖಾಂತರನೂ ಮಾಹಿತಿ ತಿಳ್ಕೋಬೋದು. ಹತ್ತಿರದಲ್ಲಿ ಇರತಕ್ಕಂಥ ರೈತರು ಕೇಂದ್ರಕ್ಕೆ ನೇರವಾಗಿ ಬಂದು ನಮ್ಮಲ್ಲಿ ಅದಕ್ಕೆ ಆದಂಥ ಲಿಟ್ರೇಚರ್ ಡೆವಲಪ್ ಮಾಡಿದ್ವಿ. ಅಜೋಲಾವನ್ನು ಯಾವ ರೀತಿ ಬೆಳಿಬೇಕು, ಅದರಿಂದ ಸಾಧಕ ಬಾಧಕಗಳೇನು ಎಲ್ಲವಕ್ಕೂ ಅವಕ್ಕೆ ನಾವೊಂದು ಕಿರು ಪುಸ್ತಕವನ್ನೇ ಮಾಡಿಟ್ಟಿದ್ದೀವಿ ಅದಕ್ಕೆ ರೈತರುಗಳಿಗೆ ಮಾಹಿತಿ ಕೊಡಲಿಕ್ಕೆ. ಹೆಚ್ಚಿನ ಮಾಹಿತಿ ನಮ್ಮ ಕೇಂದ್ರದಲ್ಲಿ ಇದೆ ಅಂತ. ಈಗ ನಾವು ಈಗಾಗಲೇ ಭಾಳ ಸುಮಾರು 15 ವರ್ಷದಿಂದಲೂ ಅಜೋಲಾ ಬಳಸ್ತಾ ಇದ್ದೀವಿ. ನಮ್ಮಲ್ಲಿ ತರಬೇತಿಗೆ ಬಂದಂಥ ವಿದ್ಯಾರ್ಥಿಗಳ ಮುಖಾಂತರನೇ ಮಾಡಿಸ್ತೀನಿ. ಇಲ್ಲಿ ಅವರು ತುಂಬ ಸುಲಭವಾಗಿ ಮಾಡ್ತಾರೆ, ಮತ್ತು ಮನೆಗೆ ಹೋದ್ಮೇಲೆ ಪ್ರಾಕ್ಟೀಸ್ ಮಾಡುವಾಗ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದನ್ನು ಹಂಗೆ ನಿಲ್ಲಿಸ್ಬಿಡ್ತಾರೆ. ಇದಕ್ಕೆ ಕಾರಣ ಅದೇ ನಾವು ಹೇಳಿದಾಗೆ ರೈತರುಗಳೇ ಇದನ್ನು ಮನವರಿಕೆ ಮಾಡಿಕೊಂಡು ಮುಂದುವರಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಕೇಳ್ತೀನಿ. ನನ್ನ ಮೊಬೈಲ್ ಸಂಖ್ಯೆ 9549426179. ಈ ಮೊಬೈಲ್ ಸಂಖ್ಯೆಗೆ ನೀವು ಸಂಪರ್ಕ ಮಾಡಿ ಮಾಹಿತಿಯನ್ನು ತಿಳ್ಕೋಬಹುದಾಗಿ ವಿನಂತಿ. ಒಳ್ಳೆಯದು ಸರ್. ಇಲ್ಲೇ ತನಕ ಹೈನುಗಾರಿಕೆಯಲ್ಲಿ ಅಜೋಲದ ಬಳಕೆಯನ್ನು ಯಾವ ರೀತಿ ನಮ್ಮ ಕೃಷಿಕ ಬಾಂಧವರು ಮಾಡಿಕೊಂಡು ಹೋಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ. ಇದುವರೆಗೂ ಹೈನುಗಾರಿಕೆಯಲ್ಲಿ ಅಜೋಲದ ಬಳಕೆ ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಪ್ರಾಣಿಶಾಸ್ತ್ರ ವಿಷಯ ತಜ್ಞರಾದ ಡಾಕ್ಟರ್ GK ಜಯದೇವಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು UM ಮರುಳಸಿದ್ದೇಶ್. ಈಗ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ. ಮೊದಲಿಗೆ ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆ. ಹತ್ತಿ ಕನಿಷ್ಠ 4,456 ರೂಪಾಯಿ, ಗರಿಷ್ಠ 10,700 ರೂಪಾಯಿ. ಹೆಸರುಕಾಳು ಕನಿಷ್ಠ ಮತ್ತು ಗರಿಷ್ಠ 6,006 ರೂಪಾಯಿ. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕನಿಷ್ಠ 2,150 ರೂಪಾಯಿ, ಗರಿಷ್ಠ 2,350 ರೂಪಾಯಿ. ರಾಗಿ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1,549 ರೂಪಾಯಿ, ಗರಿಷ್ಠ 2,039 ರೂಪಾಯಿ. ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಕಡಲೆಕಾಳು ಆವರೇಜ್ ಕ್ವಿಂಟಾಲ್ಗೆ ಕನಿಷ್ಠ 3,855 ರೂಪಾಯಿ, ಗರಿಷ್ಠ 4,786 ರೂಪಾಯಿ. ನೆಲಗಡಲೆ ನಾಟಿ ಕ್ವಿಂಟಾಲ್ಗೆ ಕನಿಷ್ಠ 2,109 ರೂಪಾಯಿ, ಗರಿಷ್ಠ 6,869 ರೂಪಾಯಿ. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ 2,320 ರೂಪಾಯಿ, ಗರಿಷ್ಠ 2,569 ರೂಪಾಯಿ. ಎಳ್ಳು ಕಪ್ಪು ಕ್ವಿಂಟಾಲ್ಗೆ ಕನಿಷ್ಠ 11,000 ರೂಪಾಯಿ, ಗರಿಷ್ಠ 12,000 ರೂಪಾಯಿ. ಸೂರ್ಯಕಾಂತಿ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 6,259 ರೂಪಾಯಿ, ಗರಿಷ್ಠ 6,573 ರೂಪಾಯಿ. ಚನ್ನಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 46,129 ರೂಪಾಯಿ, ಗರಿಷ್ಠ 55,599 ರೂಪಾಯಿ. ದಾವಣಗೆರೆ ಸೇಬು ಕ್ವಿಂಟಾಲ್ಗೆ ಕನಿಷ್ಠ 4,000 ರೂಪಾಯಿ, ಗರಿಷ್ಠ 6,000 ರೂಪಾಯಿ. ತೆಂಗಿನಕಾಯಿ ಸಂಖ್ಯೆಗಳಲ್ಲಿ ಕನಿಷ್ಠ 9,000 ರೂಪಾಯಿ, ಗರಿಷ್ಠ 12,000 ರೂಪಾಯಿ. ಕರ್ಬೂಜ ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿ, ಗರಿಷ್ಠ 1,500 ರೂಪಾಯಿ. ಮೋಸಂಬಿ ಕ್ವಿಂಟಾಲ್ಗೆ ಕನಿಷ್ಠ 2,000 ರೂಪಾಯಿ, ಗರಿಷ್ಠ 2,500 ರೂಪಾಯಿ. ದಾಳಿಂಬೆ ಕ್ವಿಂಟಾಲ್ಗೆ ಕನಿಷ್ಠ 2,500 ರೂಪಾಯಿ, ಗರಿಷ್ಠ 3,000 ರೂಪಾಯಿ. ಬಳ್ಳಾರಿ ಸಜ್ಜೆ ಕ್ವಿಂಟಾಲ್ಗೆ ಕನಿಷ್ಠ 2,301 ರೂಪಾಯಿ, ಗರಿಷ್ಠ 2,739 ರೂಪಾಯಿ. ಕಡಲೆಕಾಳು ಆವರೇಜ್ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 4,526 ರೂಪಾಯಿ. ನೆಲಗಡಲೆ ಶೇಂಗಾ ಕ್ವಿಂಟಾಲ್ಗೆ ಕನಿಷ್ಠ 3,569 ರೂಪಾಯಿ, ಗರಿಷ್ಠ 7,679 ರೂಪಾಯಿ. ಜೋಳ ಸ್ಥಳೀಯ ಕ್ವಿಂಟಾಲ್ಗೆ 1,570 ರೂಪಾಯಿ, ಗರಿಷ್ಠ 2,406 ರೂಪಾಯಿ. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ 1,896 ರೂಪಾಯಿ, ಗರಿಷ್ಠ 2,525 ರೂಪಾಯಿ. ನವಣೆ ಕ್ವಿಂಟಾಲ್ಗೆ ಕನಿಷ್ಠ 2,006 ರೂಪಾಯಿ, ಗರಿಷ್ಠ 2,811 ರೂಪಾಯಿ. ತೊಗರಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 5,889 ರೂಪಾಯಿ, ಕನಿಷ್ಠ ಮತ್ತು ಗರಿಷ್ಠ 5,889 ರೂಪಾಯಿ. ಇದುವರೆಗೂ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಕೊಟ್ಟೂರು, ಚಿತ್ರದುರ್ಗ, ಚನ್ನಗಿರಿ, ದಾವಣಗೆರೆ ಮತ್ತು ಬಳ್ಳಾರಿ ಮಾರುಕಟ್ಟೆಯ ಪೇಟೆ ಧಾರಣೆ ಕೇಳಿದಿರಿ. ಈಗ ಜನಪದ ಗೀತೆಯನ್ನು ಆಲಿಸೋಣ. ಎಲೆ ಕೆಂಚಿತಾರೆ ನಮ್ಮನೆ ತನಕ ಬಾರೆ, ಎಲೆ ಕೆಂಚಿತಾರೆ ನಮ್ಮನೆ ತನಕ ಬಾರೆ. ನೀ ಬಾರದೆ ಹೋದರೆ, ನೀ ಬಾರದೆ ಹೋದರೆ ನಾ ಕೆರೆ ಬಾವಿ ಪಾಲೆ. ಎಲೆ ಕೆಂಚಿತಾರೆ ನಮ್ಮನೆ ತನಕ ಬಾರೆ. ನಿನ್ನ ಬಾರಿ ಮುತ್ತು ತೆಗೆಯೇ, ನಿನ್ನ ಬಾರಿ ಮುತ್ತು ತೆಗೆಯೇ. ಮೋರೆಯ ನೋಡೋಣ, ಮೋರೆಯ ನೋಡೋಣ. ನಡುಬಿಗೆ ಒಡ್ಡಾಣ ಮಾಡಿಸಿ ಕೊಡುವೆ, ನಡುಬಿಗೆ ಒಡ್ಡಾಣ ಮಾಡಿಸಿ ಕೊಡುವೆ. ಕಾಲಂದಿಗೆ ಗೆದ್ದೆ, ಕಾಲಂದಿಗೆ ಗೆದ್ದೆ. ಎಲೆ ಕೆಂಚಿತಾರೆ ನಮ್ಮನೆ ತನಕ ಬಾರೆ, ಎಲೆ ಕೆಂಚಿತಾರೆ